ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಕೆಳಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಲ್ಲಂಗಡಿ ತಿರುಳು ಮತ್ತು ಸಿಪ್ಪೆಯಿಂದ ತಯಾರಿಸುವ ಮೌಲ್ಯವರ್ಧಿತ ಪದಾರ್ಥ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾ ಶಂಶಾದ್ ಬೇಗಂ ಅವರೊಂದಿಗೆ ಸಂದರ್ಶನ ಹಾಗೂ ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ, ಕಲ್ಲಂಗಡಿ ತಿರುಳು ಮತ್ತು ಸಿಪ್ಪೆಯಿಂದ ತಯಾರಿಸುವ ಮೌಲ್ಯವರ್ಧಿತ ಪದಾರ್ಥ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾ ಶಂಶಾದ್ ಬೇಗಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಶಂಶಾದ್ ಬೇಗಂ ಅವರೇ. ನಮಸ್ಕಾರ. ಕಲ್ಲಂಗಡಿ ನಮ್ಮ ಮುಖ್ಯವಾದ ಒಂದು ಹಣ್ಣು ಮತ್ತು ತರಕಾರಿ ಅಂತ ಪರಿಗಣಿಸ್ಬೋದು. ನಾವು ಬೇಸಿಗೆಯಲ್ಲೇ ನಾವು ಈ ಒಂದು ಕಲ್ಲಂಗಡಿ ಹಣ್ಣನ್ನು ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಕಾಣ್ತೀವಿ. ಸಾಮಾನ್ಯವಾಗಿ ನಮ್ಮ ಒಂದು ಕಲ್ಪನೆ ಏನು ಅಂದರೆ, ಬರೀ ನಾವು ಈ ತಿರುಳನ್ನು ಮಾತ್ರ ಬಳಸ್ಕೊಳ್ತೀವಿ ಅಂತ ಒಂದು ಕಲ್ಪನೆ ಇದೆ. ಆದರೆ ತಾವು ತಜ್ಞರು ಹೇಳ್ತಾ ಇರ್ತೀರಾ, ಸಿಪ್ಪೆಯಿಂದನೂ ಕೂಡ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸ್ಕೋಬಹುದು ಅಂತಂದು. ತಾವಿವತ್ತು ನಮ್ಮ ರೈತ ಮಹಿಳೆಯರಿಗೆ, ರೈತ ಬಾಂಧವರಿಗೆ ಈ ಕಲ್ಲಂಗಡಿ ಹಣ್ಣಿನ ಒಂದು ತಿರುಳು ಮತ್ತು ಸಿಪ್ಪೆಯಿಂದ ಯಾವ್ಯಾವ ಪದಾರ್ಥಗಳನ್ನು ತಯಾರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ನಮ್ಮ ಒಂದು ಆಹಾರ ಕ್ರಮದಲ್ಲಿ ಕಲ್ಲಂಗಡಿ ಹಣ್ಣಿನ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗ ನಮ್ಮ ದಿನನಿತ್ಯ ಆಹಾರದಲ್ಲಿ ಈ ಕಲ್ಲಂಗಡಿ ಹಣ್ಣಿನ ಒಂದು ಪ್ರಾಮುಖ್ಯತೆ ಏನಿದೆ ಅಂದರೆ, ಮೊದಲಾಗಿ ಕಲ್ಲಂಗಡಿ ಹಣ್ಣು ದಕ್ಷಿಣ ಆಫ್ರಿಕಾದಿಂದ ಬಂದಂತಹ ಒಂದು ಹಣ್ಣು. ಈ ಹಣ್ಣಲ್ಲಿ 1200 ತಳಿಗಳಿದ್ದು ತಿರುಳಿನ ಬಣ್ಣ ಕೆಂಪು ಇರುತ್ತೆ, ಕೇಸರಿ ಇರುತ್ತೆ, ಹಳದಿ ಇರುತ್ತೆ ಅಥವಾ ಬಿಳಿ ಬಣ್ಣದಾಗಿದ್ದು ನಾನಾ ರೀತಿಯ ತೂಕದಲ್ಲೂ ಇರುತ್ತದೆ. ಇದು 1/4 ಕೆಜಿಯಿಂದ ಹಿಡಿದು 8 ಕೆಜಿ ವರೆಗೂ ಸಿಗುತ್ತದೆ. ಇದರಲ್ಲಿ 6% ಸಕ್ಕರೆ ಇರುತ್ತೆ, ಹಾಗೆ ಇದರಲ್ಲಿ 92% ತೇವಾಂಶ ಇರುವುದು. ಈ ಹಣ್ಣಿನಲ್ಲಿ ಜೀವಸತ್ವ ಸಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಇದರಲ್ಲಿ ಸಿಟ್ರುಲಿನ್ ಎಂಬ ಒಂದು ಅಮೈನೋ ಆಮ್ಲ ಅಂದ್ರೆ ಇದು ಒಂದು ಸಸಾರಜನಕದ ಅಂಶ, ಇದು ಅಧಿಕ ಪ್ರಮಾಣದಲ್ಲಿರುತ್ತದೆ. ಹಾಗೂ ಇದರಲ್ಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂತಹ ಒಂದು ಮುಖ್ಯವಾದ ಒಂದು ಪೌಷ್ಟಿಕಾಂಶ ಅಂದ್ರೆ ಜೀವಸತ್ವ ಎ, ಅದರಲ್ಲೂ ಬೀಟಾ ಕ್ಯಾರೋಟಿನ್ ಎಂಬ ಅಂಶ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಕಲ್ಲಂಗಡಿ ಹಣ್ಣಿನಲ್ಲಿ ಕೆಂಪು ಬಣ್ಣದ ತಿರುಳುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲೈಕೋಪಿನ್ ಎನ್ನುವ ಅಂಶ ಸಹ ಇರುತ್ತದೆ. ಇದು ಕೆಂಪುಗಿರುತ್ತೆ, ಅದಕ್ಕೋಸ್ಕರ ಕೆಂಪುಗಿರುತ್ತೆ. ಹಾಗೂ ಈ ಲೈಕೋಪಿನ್ ಅಂಶ ಇದು ಒಂದು ಆಂಟಿ ಆಕ್ಸಿಡೆಂಟ್, ಇದು ಕ್ಯಾನ್ಸರ್ ರೋಗ ತಡೆಗಟ್ಟಲು ಅವಶ್ಯಕವಾದ ಒಂದು ಅಂಶವಾಗಿರುತ್ತದೆ. ಕಲ್ಲಂಗಡಿ ಹಣ್ಣು ಬಹಳ ರುಚಿಕರವಾಗಿದ್ದು ಹಾಗೂ ಕ್ಯಾಲೋರಿಯ ಪ್ರಮಾಣ ಕಡಿಮೆಯಾಗಿರುತ್ತದೆ, ಹಾಗೆ ಜೀವಸತ್ವ ಸಿ ಹಾಗೂ ಎ ಅಧಿಕ ಪ್ರಮಾಣದಲ್ಲಿರುವುದರಿಂದ ಇದು ಕಣ್ಣಿನ ದೃಷ್ಟಿ ಹಾಗೂ ಆರೋಗ್ಯ ಕಾಪಾಡಲು ಸಹಾಯಕಾರಿಯಾಗಿರುತ್ತದೆ. ಇಷ್ಟೆಲ್ಲ ಪೌಷ್ಟಿಕಾಂಶಗಳು ಕೂಡ ಇದರಲ್ಲಿದ್ದಾವೆ. ಈಗ ನಿಮ್ಗೆ ಹೇಳ್ಬೇಕಂದ್ರೆ, ಈಗ ಪ್ರತಿ 100 ಗ್ರಾಂ ಕಲ್ಲಂಗಡಿ ಹಣ್ಣಿನಲ್ಲಿ ಶಕ್ತಿ 30 kcal ಇರುತ್ತೆ, ಶರ್ಕರೆ ಪಿಷ್ಟ 7.5 ಗ್ರಾಂ ಇರುತ್ತೆ, ಹಾಗೆ ಸಕ್ಕರೆ ಅಂಶ 6.2 ಗ್ರಾಂ ಇರುತ್ತೆ, ನಾರಿನಾಂಶ ಕಡಿಮೆ ಇರುತ್ತೆ 0.1 ಗ್ರಾಂ, ಆದರೆ ಕೊಬ್ಬಿನಾಂಶ ಸಹ ಕಡಿಮೆ ಇರುತ್ತೆ 0.1 ಗ್ರಾಂ, ಹಾಗೆ ಕಬ್ಬಿಣಾಂಶ 0.24 ಗ್ರಾಂ ಇರುತ್ತೆ, ಆದರೆ ತೇವಾಂಶ ನಾನು ಹೇಳಿದಾಗೆ ಅಧಿಕ ಪ್ರಮಾಣದಲ್ಲಿ 1/92 ತೇವಾಂಶ ಇರುತ್ತೆ. ನೀರಿನಂಶ ಹೆಚ್ಚು, ಆದರೆ ಅದರಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ಲವಣಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಂತ. ನಾನು ಹೇಳಿದ ಹಾಗೆ ಜೀವಸತ್ವ ಸಿ 8.1 mg ಇರುತ್ತೆ, ಪೊಟ್ಯಾಸಿಯಂ 112 mg ಇರುತ್ತೆ, ಹಾಗೆ ಮೆಗ್ನೀಷಿಯಂ 10 mg ಇರುತ್ತೆ. ಹಾಗೆ ಇನ್ನೂ ಒಂದು ಆಶ್ಚರ್ಯಕರವಾದ ಸಂಗತಿ ಏನಂದ್ರೆ, ಇದರಲ್ಲಿ ಜೀವಸತ್ವ ಬಿ, ಅದರಲ್ಲೂ ಜೀವಸತ್ವ ಬಿ ಒನ್ ಅಂದ್ರೆ ನಯಾಸಿನ್ ಅಂತ, ಹಾಗೆ ಜೀವಸತ್ವ ಬಿ ಸಿಕ್ಸ್ ಅಂದ್ರೆ ಪಿರಿಡಾಕ್ಸಿನ್ ಅಂತ, ಇದು ಅಧಿಕ ಪ್ರಮಾಣದಲ್ಲಿರುತ್ತೆ. ಹಾಗೂ ಈ ಪೌಷ್ಟಿಕಾಂಶ ನಮ್ಮ ದೇಹದಲ್ಲಿನ ದ್ರಾವಣ ಹಾಗೂ ನರಮಂಡಲ ವ್ಯವಸ್ಥೆ ಅಂದ್ರೆ ನರ್ವಸ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಈ ನರಮಂಡಲ ವ್ಯವಸ್ಥೆಯಿಂದ ನಮ್ಮ ದೇಹದ ಪೂರ್ಣ ಕಾರ್ಯಚಟುವಟಿಕೆಗಳನ್ನು ನೋಡಿಕೊಳ್ಳುತ್ತದೆ. ಹಾಗೆ ಜೀವಸತ್ವ ಬಿ ಸಿಕ್ಸ್ ಅಂದ್ರೆ ಪಿರಿಡಾಕ್ಸಿನ್ ಪೌಷ್ಟಿಕಾಂಶ ನಮ್ಮ ದೇಹದಲ್ಲಿ ಕಿಣ್ವಗಳ ಚಟುವಟಿಕೆಗಳನ್ನು, ಅದರಲ್ಲೂ ನಾವು ಸೇವಿಸುವ ಆಹಾರವನ್ನು ಶಕ್ತಿಯಾಗಿ ಪರಿವರ್ತನೆಯಾಗಲು ಈ ಕಿಣ್ವಗಳ ಅವಶ್ಯಕತೆ ಇರುತ್ತದೆ. ಪೊಟ್ಯಾಸಿಯಂ ಅಂತಾನು ನಾನು ಹೇಳಿದೆ, ಇದರಲ್ಲಿ ಪೊಟ್ಯಾಸಿಯಂ ಅಂಶ 112 ಮಿಲಿಗ್ರಾಮ್ ರಷ್ಟಿದೆ ಅಂತ. ಈ ಪೊಟ್ಯಾಸಿಯಂ ಅಂಶ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಮೆದುಳಿನ ಹಾಗೂ ಹೃದಯದ ಆರೋಗ್ಯ ಕಾಪಾಡಲು ಸಹಾಯಕಾರಿಯಾಗಿರುತ್ತದೆ, ಹಾಗೂ ನಮ್ಮ ಮೂತ್ರಕೋಶಗಳಲ್ಲಿ ಕಲ್ಲು ಉತ್ಪತ್ತಿಯಾಗುವುದನ್ನು ತಡೆಗಟ್ಟುತ್ತದೆ, ಹಾಗೆ ರಕ್ತದಲ್ಲಿ ತೇವಾಂಶದ ಪ್ರಮಾಣವನ್ನು ಸಮತೋಲನ ಮಾಡುತ್ತದೆ. ಹಾಗೆ ಈ ಹಣ್ಣಿನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ಕ್ಯಾನ್ಸರ್ ಹಾಗೂ ಹೃದ್ರೋಗಗಳನ್ನು ನಿವಾರಿಸಲು, ಕೀಲು ನೋವು, ಅಸ್ತಮಾ ಸಂಬಂಧಪಟ್ಟ ಸಮಸ್ಯೆಗಳನ್ನು ಸಹ ಕಡಿಮೆ ಮಾಡಬಹುದು. ಅಂದ್ರೆ ಕೆಲವೊಂದು ಹಣ್ಣುಗಳು ಸಕ್ಕರೆ ಕಾಯಿಲೆ ಇದ್ದಾಗ ತಗೋಬಾರ್ದು ಅಂತ ಹೇಳ್ತೀವಿ ಆತರ, ಈ ಹಣ್ಣು ಆತರ ಏನಿಲ್ಲ, ಅಸ್ತಮಾ ರೋಗ ಇದ್ರೂ ತಗೋಬಹುದು, ಅಂದ್ರೆ ಅಸ್ತಮಾ ಕಾಯಿಲೆ ಇದ್ರೂ ತಗೋಬಹುದು. ಹಾಗೆ ಎಲ್ಲಾ ರೋಗಗಳಿಗೆ ಅಂದ್ರೆ ಸಕ್ಕರೆ ಪ್ರಮಾಣ ಕಡಿಮೆ ಇರೋದ್ರಿಂದ ಎಲ್ಲಾ ರೋಗಗಳಿಗೂ ಇದು ಒಳ್ಳೆಯ ಒಂದು ಉತ್ತಮವಾದ ಒಂದು ಹಣ್ಣು. ಆದ್ದರಿಂದ ಈ ಕಲ್ಲಂಗಡಿ ಹಣ್ಣನ್ನು ಬೇಸಿಗೆಯಲ್ಲಿ ನಮ್ಮ ದಿನನಿತ್ಯ ಆಹಾರ ಕ್ರಮದಲ್ಲಿ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಹಳ ಉಪಯುಕ್ತವಾದ ಒಂದು ಅಮೂಲ್ಯವಾದ ಹಣ್ಣು. ಮುಖ್ಯವಾಗಿ ನಾವು ಈಗ ಕಲ್ಲಂಗಡಿ ಹಣ್ಣು ಅಂದ ತಕ್ಷಣ ತಿರುಳಿನ ಬಗ್ಗೆ ನಮಗೆ ಹೆಚ್ಚು ಗಮನ. ನಾವು ತಿರುಳನ್ನು ಮಾತ್ರ ಬಳಸ್ಕೋಬಹುದು ಅಥವಾ ಅದರ ಸಿಪ್ಪೆಯನ್ನು ಕೂಡ ಎಷ್ಟು ಮಟ್ಟಿಗೆ ಬಳಸ್ಕೋಬಹುದು ಅಂತೀರಿ? ಈಗ ನಿಮ್ಗೆಲ್ಲ ನಾ ಹೇಳ್ಬೇಕಾದ್ರೆ, ಈಗ ಒಂದು ದೊಡ್ಡ ಕಲ್ಲಂಗಡಿ ಹಣ್ಣು ನಾವು ಕಟ್ ಮಾಡಿದಾಗ ಈಗ ಸಿಪ್ಪೆಯ ಅಂಶನೇ ನಮ್ಗೆ 25-30% ವರೆಗೂ ಇರುತ್ತೆ. ಹೌದು, ಬಹಳ ದಪ್ಪ ಇರುತ್ತೆ. 6 kg ಹಣ್ಣು ಇದ್ರೆ ನಮ್ಗೆ 1.5 kg ಅಷ್ಟು ಸಿಪ್ಪೆಯ ಪ್ರಮಾಣನೇ ಬರುತ್ತೆ. ಆ ಸಿಪ್ಪೆ ಈಗ ನಾವೇನ್ ಮಾಡ್ತೀವಿ, ತಿರುಳಷ್ಟೇ ತಿನ್ಬಿಟ್ಟು ಎಲ್ಲಾರ್ಗೂ ಗೊತ್ತಿರೋ ಹಾಗೆ ನಾವು ಕಸದ ಬುಟ್ಟಿಗೆ ಹಾಕ್ತಿವಿ, ಅಥವಾ ಹಸುಗಳ ಅದೆಲ್ಲ ಇದ್ರೆ ಹಸುಗೆ ಹಾಕ್ತಿವಿ. ಆದ್ರೆ ಈಗ ಈಗ ಇದೇ ಸಿಪ್ಪೆ ಈಗ ಹೊರದೇಶಗಳಲ್ಲಿ ಅಂದ್ರೆ ಇಂಡೋನೇಷ್ಯಾ, ಥೈಲ್ಯಾಂಡ್, ಜಪಾನ್ ಅಲ್ಲೆಲ್ಲ ಹೊರದೇಶಗಳಲ್ಲಿ ಈ ಸಿಪ್ಪೆ ಸಹ ಅವರು ಎಸೆಯೋದಿಲ್ಲ, ಅದನ್ನ ಬಳಸಿಬಿಟ್ಟು ಉಪ್ಪಿನಕಾಯಿ ರೂಪದಲ್ಲಿ ಅಥವಾ ಕ್ಯಾಂಡಿ ರೂಪದಲ್ಲಿ ಈ ತರ ಪದಾರ್ಥ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಿ ಉಪಯೋಗಿಸ್ತಾರೆ. ಯಾಕಂದ್ರೆ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ತಿಳಿ ಹಸಿರು ಬಣ್ಣ ಅಥವಾ ಬಿಳಿ ಬಣ್ಣದಿರುತ್ತದೆ ಈ ತಿರುಳು. ಇದರಲ್ಲಿ ಬಹಳಷ್ಟು ಪೋಷಕಾಂಶಗಳು ಅಡಗಿರುತ್ತದೆ. ಸಾಮಾನ್ಯವಾಗಿ ಜನರು ಇದನ್ನು ಸೇವಿಸಲು ಇಷ್ಟಪಡುವುದಿಲ್ಲ, ಯಾಕಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಪರಿಚಯ ಇರುವುದಿಲ್ಲ, ಅರಿವು ಇರುವುದಿಲ್ಲ, ಅದಕ್ಕೋಸ್ಕರ ಇದನ್ನು ಸೇವಿಸಲು ಇಷ್ಟಪಡುವುದಿಲ್ಲ. ಆದರೆ ಇದನ್ನು ಕೆಲವರು ತರಕಾರಿಯಾಗಿ ಸೇವಿಸ್ತಾರೆ. ಈಗ ಕೆಲವರು ಯಾರೋ ಒಂದು 100ರಲ್ಲಿ 1.5% ಅನ್ಕೊಳ್ಳಿ, ಈಗ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಭಾಗಗಳಲ್ಲಿ ಈಗ ಇಡ್ಲಿ ಅಥವಾ ದೋಸೆ ಮಾಡ್ಲಿಕ್ಕೆ ಕೆಲವರು ಬಳಸಬಹುದು, ಹಾಗೆ ಸಂಡಿಗೆ ಮಾಡ್ಲಿಕ್ಕೆ ಬಳಸ್ತಾರೆ ಈ ಸಿಪ್ಪೆ. ಸಿಪ್ಪೆನ ವಾಟರ್ ಮೆಲನ್ ರಿಂಡ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ದಿಂಡು ಅಂತೀವಲ್ಲ, ಅದನ್ನ ಅದು ಅವರು ದೋಸೆ ಮಾಡುವಾಗ ಅದು ಹಾಕುವಾಗ ಉದ್ದಿನ ಬೇಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಬಹುದು ಈ ತರ ಅಂತ ಆ ಕಡೆ ಸ್ವಲ್ಪ ಮಟ್ಟಿಗೆ ಬಳಸ್ತಾರೆ. ಆದ್ರೆ ಇದರಲ್ಲೂ ಸಹ ಪೌಷ್ಟಿಕಾಂಶಗಳು ಇರೋದ್ರಿಂದ ಅಂದ್ರೆ ಇದರಲ್ಲಿ ವಿಟಮಿನ್ ಸಿ ಅಂಶ ಇದೆ, ಪಿರಿಡಾಕ್ಸಿನ್ ಅಂಶ ಇದೆ, ಹಾಗೆ ಇದರಲ್ಲಿ ಕೆಲವು ಪ್ರಮಾಣದಲ್ಲಿ ಶಕ್ತಿನೂ ಇದೆ, ಕ್ಯಾಲರಿ ಪ್ರಮಾಣನೂ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಈ ಸಿಪ್ಪೆಯಲ್ಲಿರುವಂತಹ ಪೋಷಕಾಂಶಗಳು ಏನೇನು ಅಂತ ಸ್ವಲ್ಪ ಹೇಳ್ತಾರೆ ವಿವರವಾಗಿ? ವಿವರವಾಗಿ ಹೇಳ್ಬೇಕಂದ್ರೆ ಇದರಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ಜೀವಸತ್ವ ಸಿ ಇರುತ್ತದೆ, ಹಾಗೆ ಬಿ ಸಿಕ್ಸ್ ಅಂತ ಹೇಳಿದೆ ಪಿರಿಡಾಕ್ಸಿನ್ ಎನ್ನುವ ಒಂದು ವಿಟಮಿನ್ ಇರುತ್ತೆ, ಹಾಗೆ ಇದರಲ್ಲಿ ಕ್ಯಾಲರಿ ಪ್ರಮಾಣನೂ ಇರುತ್ತೆ. ಇದರಲ್ಲಿ ನಮ್ಗೆ ಶರ್ಕರ ಪಿಷ್ಟ ಏನಿದೆಯಲ್ಲ ಇದು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ, ನಾರಿನ ಅಂಶ ಕಡಿಮೆ ಪ್ರಮಾಣದಲ್ಲೇ ಇರುತ್ತೆ. ಆದ್ರೆ ಈ ಬೇರೆ ಪೌಷ್ಟಿಕಾಂಶಗಳು ಇರೋದ್ರಿಂದ ಹಾಗೆ ಇದರಲ್ಲಿ ಸಿಟ್ರುಲಿನ್ ಎಂಬ ಅಮೈನೋ ಆಮ್ಲ ಇದರಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ, ಅದಕ್ಕೆ ಇದನ್ನು ಸಹ ವೇಸ್ಟ್ ಮಾಡೋದ್ರ ಬದಲು ಕಸದ ಬುಟ್ಟಿಗೆ ಹಾಕೋ ಬದಲು ಅಥವಾ ಇದನ್ನು ಸಹ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಇದನ್ನು ಸಹ ಬಳಸಬಹುದು, ಆಹಾರ ರೂಪದಲ್ಲಿ ಬಳಸಬಹುದು. ಮುಖ್ಯವಾಗಿ ಈಗ ಈ ಕಲ್ಲಂಗಡಿ ಹಣ್ಣಾಗಬಹುದು ಅಥವಾ ಸಿಪ್ಪೆಯಿಂದ ಆಗಬಹುದು, ಯಾವ್ಯಾವ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಕೋಬಹುದು ಅಂತೀರಿ? ಈಗ ಮೌಲ್ಯವರ್ಧಿತ ಉತ್ಪನ್ನ ಯಾವಾಗ ಹೇಳ್ತೀವಿ ಅಂದ್ರೆ, ಈಗ ಯಾವಾಗ ನಾವು ಆಹಾರದ ರೂಪ ಬದಲಾವಣೆ ಮಾಡಿದಾಗ ಅಂದ್ರೆ ನಾವು ಸಂಸ್ಕರಣೆ ಆಹಾರ ಸಂಸ್ಕರಣೆ ಮಾಡಿದಾಗ ಅದಕ್ಕೆ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಫೈನಲ್ ಬರುವಂತಹ ಪ್ರಾಡಕ್ಟ್ ಗೆ ಪೋಷಕಾಂಶಗಳ ಮೌಲ್ಯವನ್ನು ಹೆಚ್ಚಿಸುವಂತ ಆಹಾರದ ಮೌಲ್ಯವನ್ನು ಹೆಚ್ಚಿಸುವಂತಕ್ಕೆ ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಈಗ ಕಲ್ಲಂಗಡಿ ಹಣ್ಣಲ್ಲೂ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು. ಈಗ ಮೊಟ್ಟ ಮೊದಲಾಗಿ ನಮ್ ತಮ್ಗೆಲ್ಲ ತಿಳಿದಿರೋ ಹಾಗೆ ತಿರುಳಿಂದ ಜ್ಯೂಸ್ ಮಾಡುವಂತಹದ್ದು ಒಂದು ರಸ ತೆಗೀಬಹುದು. ಈಗ ಇದನ್ನ ಈಗ ಬರೇ ತಿರುಳು ಹಾಕಿ ರಸ ಮಾಡೋದ್ರ ಬದಲು ತಿರುಳು 1 ಕೆಜಿ ತಗೊಂಡು ಹಾಗೆ ಸಕ್ಕರೆ ಇದಕ್ಕೆ 1 ಕೆಜಿ ಬೆರೆಸಿ ನಿಂಬೆಹಣ್ಣು 1-3 to 6 ನಿಂಬೆಹಣ್ಣುವರೆಗೂ ಹಾಕಿ ಇದಕ್ಕೆ ನೀರು 1-4 ಲೀಟರ್ ಸೇರಿಸಿದ್ರೆ ಒಂದು ಒಳ್ಳೆಯ ಒಂದು ಕಲಂಗಡಿ ಹಣ್ಣಿನ ತಿರುಳಿನ ಒಂದು ರಸ ಆಗುತ್ತೆ. ಇದು ರುಚಿಗೂ ಚೆನ್ನಾಗಿರುತ್ತೆ. ಸೊ ಇದು ನಮ್ಗೆ 1 ಕೆಜಿ ತಿರುಳಿಂದ ನಮ್ಗೆ 1.25 ಗ್ಲಾಸ್ ರಷ್ಟು ಜ್ಯೂಸ್ ಸಿಗುತ್ತೆ. ಇದು ಒಂದು ಉತ್ಪನ್ನ. ಅದೇ ರೀತಿಯಾಗಿ ಈಗ ಕಲಂಗಡಿ ಹಣ್ಣು ಕಟ್ ಮಾಡಿ ಚಾಟ್ ಮಸಾಲ ಹಾಕಿ ತಿನ್ನೋದಂತೂ ಎಲ್ಲರೂ ಅದೇ ತರ ಮಾಡೋದು. ಈಗ ಅದು ಈಗ ಜ್ಯೂಸ್ ಮಾಡುವಾಗನೆ ಈ ತರ ಜ್ಯೂಸ್ ಮಾಡಿ ಸ್ವಲ್ಪ ಕಲಂಗಡಿ ಹಣ್ಣಿನ ಪೀಸ್ಗಳು ನಮ್ಗೆ ಮೇಲೆ ಬೇಕು ಅಂದ್ರೆ ಆ ತರನು ಮಾಡ್ಕೋಬಹುದು. ಆದ್ರೆ ಈ ಸಿಪ್ಪೆಯಲ್ಲಿ ಸಾಕಷ್ಟು ಪದಾರ್ಥಗಳನ್ನ ಮಾಡಬಹುದು. ಅಂದ್ರೆ ಮುಖ್ಯವಾಗಿ ಸಿಪ್ಪೆಯಿಂದ ಏನೇನು ಪದಾರ್ಥಗಳನ್ನು ತಯಾರು ಮಾಡಬಹುದು ಅಂತೀರಿ? ಈಗ ಮೌಲ್ಯವರ್ಧಿತ ಉತ್ಪನ್ನಗಳು, ಈಗ ಸಿಪ್ಪೆಯಿಂದ ಕಲಂಗಡಿ ಹಣ್ಣಿನ ಸಿಪ್ಪೆಯ ಹಲ್ವಾ ಮಾಡಬಹುದು, ಅದೇ ರೀತಿಯಾಗಿ ಕಲಂಗಡಿ ಹಣ್ಣಿನ ಸಿಪ್ಪೆಯ ಕ್ಯಾಂಡಿ ಮಾಡಬಹುದು, ಹಾಗೆ ಜ್ಯಾಮ್ ಮಾಡಬಹುದು, ಉಪ್ಪಿನಕಾಯಿ ಮಾಡಬಹುದು, ಹಾಗೆ ಚಟ್ನಿ ಸಹ ಮಾಡಬಹುದು. ಈಗ ಹಲ್ವಾ ಅಂತ ತಾವು ಹೇಳಿದ್ರಿ, ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಹಲ್ವಾ ಅಂತ ಅಂದು, ಇದನ್ನ ಹೇಗೆ ಮಾಡ್ಕೋಬಹುದು ಅಂತೀರಿ? ಈಗ ಈ ಹಲ್ವಾ ಮಾಡ್ಲಿಕ್ಕೆ ಹೇಗೆ ಅಂದ್ರೆ, ಈಗ ತಾವೆಲ್ಲ ನಿಮ್ಮ ಮನೆಗಳಲ್ಲಿ ಈಗ ಕ್ಯಾರೆಟ್ ಹಲ್ವಾ ಅಂತೂ ಸಾಮಾನ್ಯವಾಗಿ ಮಾಡ್ತಾ ಇದ್ದೀನ. ಈಗ ಕ್ಯಾರೆಟ್ ಹಲ್ವಾ ಮಾಡುವಾಗ ಈಗ ಕ್ಯಾರೆಟ್ ಹಲ್ವಾ ರೇಟ್ ಜಾಸ್ತಿ ಆಗಿರುತ್ತೆ, ಅಂತ ಟೈಮಲ್ಲಿ ಈ ಸೀಸನ್ ಇರುತ್ತೆ, ಅಂತದ್ರಲ್ಲಿ ಈ ಸಿಪ್ಪೆ ಅಷ್ಟೇ ತಗೊಂಡು ಹಲ್ವಾ ಮಾಡಬಹುದು. ಹೇಗ್ ಮಾಡಬಹುದು ಅಂದ್ರೆ, ಈಗ ಕಲಂಗಡಿ ಹಣ್ಣಿನ ಸಿಪ್ಪೆ ಇರುತ್ತೆ ಅಲ್ಲ, ಅದು ಈಗ ಹಸಿರು ಭಾಗ ಇದೆ ಅಲ್ಲ, ಚಾಕುಯಿಂದ ಅಥವಾ ಪೀಲರ್ ಇಂದ ತೆಗಿಬೇಕು, ಎರೆದು ಬಿಡ್ಬೇಕು ಮೇಲಿಂದು. ಯಾಕೆಂದ್ರೆ ಸ್ವಲ್ಪ ಏನಾದ್ರು ಒಗ್ಗರಂಶ ಇರಬಹುದು ಅಂತ, ಅದೇನಂತ ನಮ್ಮ ಲಿಮಿಟ್ ಕ್ರಾಸ್ ಆಗಿಲ್ಲ ಅದು, ಅದ್ರಲ್ಲಿ ಅಷ್ಟೇನ್ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಆದ್ರೂ ಈಗ ಟೇಸ್ಟ್ ಗೋಸ್ಕರ ಈಗ ಅದ ಮೇಲಿನ ಹಸಿರಿನ ಸಿಪ್ಪೆ ಏನಿದೆ ಅಲ್ಲ ಎರಡು ತೆಗ್ದ್ಬಿಡ್ಬೇಕು. ನಂತರ ಕಲಂಗಡಿ ಹಣ್ಣಿನ ಸಿಪ್ಪೆ ಇದೆ ಅಲ್ಲ, ಅದನ್ನ ತುರಿದು ಇಟ್ಕೋಬೇಕು. ಹಾಗೆ ಇದಕ್ಕೆ ಸಕ್ಕರೆ 1 ಕೆಜಿ ಬೇಕಾಗುತ್ತೆ, ಹಾಲು 1 ಲೀಟರ್. ಅಂದ್ರೆ ನಾನು ಜಾಸ್ತಿ ಪ್ರಮಾಣ ಮಾಡೋದನ್ನ ಹೇಳ್ತಾ ಇದ್ದೀನಿ, 1 ಕೆಜಿ ಸಿಪ್ಪೆಗೆ. ನೀವು ಬೇಕಂದ್ರೆ 1/2 ಕೆಜಿ ಮಾಡ್ಕೋಬಹುದು ಅಥವಾ 1/4 ಕೆಜಿ ಸಹ ಮಾಡ್ಕೋಬಹುದು. ಹಾಲು 2 ಲೀಟರ್ ಬೇಕಾಗುತ್ತೆ, ಏಲಕ್ಕಿ 10 ಗ್ರಾಂ, ಗೋಡಂಬಿ 50 ಗ್ರಾಂ, ಒಣದ್ರಾಕ್ಷಿ 50 ಗ್ರಾಂ. ಆಮೇಲೆ ತುಪ್ಪದಲ್ಲಿ ಒಗ್ಗರಣೆಗೆ ಹಾಕ್ಲಿಕ್ಕೆ ಅಂತ ಸ್ವಲ್ಪ ಒಂದು ಲವಂಗ, ಚಕ್ಕೆ 1 ಗ್ರಾಂ, ತುಪ್ಪ 100 ಗ್ರಾಂ, ಫುಡ್ ಕಲರ್ ನಿಮ್ಗೆ ಬೇಕಂದ್ರೆ ಹಾಕೋಬಹುದು, ಆಹಾರದ ಬಣ್ಣ ಹಳದಿ ಅಥವಾ ಪಿಸ್ತಾ ಗ್ರೀನ್ ಅಂತ ಸಿಗುತ್ತೆ, ಯಾವ್ದಾದ್ರು ಒಂದು ಬಣ್ಣ ಹಾಕಬಹುದು. ಸೊ ಇದೆಲ್ಲ ಸಾಮಗ್ರಿಗಳು ತುಪ್ಪದಲ್ಲಿ ಒಂದ್ ಸ್ವಲ್ಪ ಒಗ್ಗರಣೆ ಹಾಕೊಂಡು ಫೈನಲ್ ಅಲ್ಲಿ ಹಾಕ್ಬೇಕು. ಇದು ತುಪ್ಪ ಇಲ್ದೇನು ನೀವು ಮಾಡ್ಕೋಬಹುದು. ಈಗ ಒಬ್ಬೊಬ್ರಿಗೆ ತುಪ್ಪ ಸೇವಿಸೋದು ಬೇಡ ಅಂದಾಗ ತುಪ್ಪ ಇಲ್ದೇನೆ ಹಾಗೇನೆ ಹಾಲಲ್ಲಿ ಬೇಯಿಸಿನೂ ಮಾಡಬಹುದು. ಫಸ್ಟ್ ಏನ್ ಮಾಡ್ಬೇಕಂದ್ರೆ, ಈಗ ಕಲಂಗಡಿ ಹಣ್ಣಿನ ಸಿಪ್ಪೆಯ ಹಸಿರು ಭಾಗವನ್ನು ಚಾಕು ಅಥವಾ ಪೀಲರ್ ನಿಂದ ಬೇರ್ಪಡಿಸಿ ತುರಿಯಬೇಕು. ನಂತರ ಹಾಲನ್ನು ಕುದಿಸಿ ತುರಿದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ತಳ ದಪ್ಪಾಗಿರುವ ಪಾತ್ರೆಯಲ್ಲಿ ಹಾಕಿ ಒಂದ್ ಸ್ವಲ್ಪ ಒಂದ್ 15 ನಿಮಿಷಗಳ ಕಾಲ ಬೇಯಿಸಬೇಕು. ನಂತರ ಕುದಿಸಿದ ಹಾಲನ್ನು ಇದಕ್ಕೆ ಹಾಕಿ ಇನ್ನೂ 1-30 ನಿಮಿಷಗಳ ಕಾಲ ಕುದಿಸಿ ಇದಕ್ಕೆ ಸಕ್ಕರೆ ಸಹ ರುಚಿಗೆ ಬೇಕಾಗಿರ್ತಂಗ ಆ ಸಕ್ಕರೆ ಪ್ರಮಾಣ ಏನಿದೆ ಅಲ್ಲ ಸಕ್ಕರೆನೂ ಅದಕ್ಕೆ ಹಾಕಿಬಿಟ್ಟು ಕುದಿಸ್ಬೇಕು. ಆಮೇಲೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಈಗ ತುಪ್ಪ ಹಾಕ್ಬಿಟ್ಟು ಈಗ ನಾನು ಹೇಳಿರ್ತಕ್ಕಂತ ಎಲ್ಲ ಒಣದ್ರಾಕ್ಷಿ ಅದೆಲ್ಲ ಇದೆಯಲ್ಲ ಅದು ಒಗ್ಗರಣೆ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಂತರ ಮತ್ತೆ 1-10 ನಿಮಿಷದ ಕಾಲ ಬೇಯಿಸಿದ್ರೆ ಒಳ್ಳೆ ನಮ್ಗೆ ಈಗ ಕ್ಯಾರೆಟ್ ಹಲ್ವಾ ಯಾವ ತರ ಸೇವಿಸ್ತೀವಲ್ಲ ಆ ತರ ಇದನ್ನು ಸಹ ಚೆನ್ನಾಗಿ ಸೇವಿಸಬಹುದು. ರುಚಿ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕಹಿ ಅಂಶ ಏನೂ ಇರೋದಿಲ್ಲ, ರುಚಿ ಚೆನ್ನಾಗಿರುತ್ತೆ. ಹಾಗೆ ನಮ್ಗೇನು ಇದು ವ್ಯತ್ಯಾಸ ಏನು ಗೊತ್ತಾಗಲ್ಲ. ಅಂದ್ರೆ ಈಗ ನಾವು ಇದರಲ್ಲಿ ಪೌಷ್ಟಿಕಾಂಶಗಳು ನಮ್ಗೆ ಸಿಗುತ್ತೆ, ಈಗ ಸಿಪ್ಪೆ ಸಹ ನಾವು ಬಳಸ್ತಾ ಇದೀವಿ, ಅದರಲ್ಲಿ ಇರುವಂತಹ ಪೌಷ್ಟಿಕಾಂಶಗಳು ಈಗ ವಿಟಮಿನ್ B6 ಆಗಬಹುದು, ಪಿರಿಡಾಕ್ಸಿನ್ ಹಾಗೂ ಸಿಟ್ರುಲಿನ್ ಅಂಶ ಏನಿದೆಯಲ್ಲ ಇದೆಲ್ಲ ನಮ್ಗೆ ಸಿಗುತ್ತೆ. ಈಗ ಕೆಲವು ತಿಳಿ ಹಸಿರು ಸಿಪ್ಪೆಯ ಈ ಕಲಂಗಡಿ ಹಣ್ಣುಗಳು ಸಿಗ್ತವೆ, ಇನ್ನು ಕೆಲವು ನೋಡಿದ್ರೆ ಸ್ವಲ್ಪ ಕಡು ಹಸಿರು ಸಿಪ್ಪೆ ಹೊಂದಿರುವಂತಹ ಕಲಂಗಡಿ ಹಣ್ಣುಗಳನ್ನು ಕಾಣ್ತೀವಿ, ಯಾವುದು ಚೆನ್ನಾಗಿರುತ್ತೆ ಸಿಪ್ಪೆ ಅಂತೀರಿ? ಈಗ ಇಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುವಂತಹ ತಿಳಿ ಹಸಿರು ಅಥವಾ ಲೈಟ್ ಗ್ರೀನ್ ಅದಿದೆಯಲ್ಲ ಎರಡೂ ಸೇವಿಸಬಹುದು. ಎರಡೂ ಈಗ ಹಸಿರು ಇರುವಂತಹ ಸಿಪ್ಪೆನೂ ಇರುತ್ತೆ, ಎರಡೂ ಇರುತ್ತೆ. ಯಾವ್ದಾದ್ರು ಯಾವ್ದಾದ್ರು ತಗೋಬಹುದು, ಯಾವ್ದು ಅದನ್ನ ತೆಗಿಬೇಕಾಗತ್ತೆ, ಸಿಪ್ಪೆ ಮಾತ್ರ ತೆಗಿಬೇಕು, ಸಿಪ್ಪೆ ಮಾತ್ರ ತೆಗಿಬೇಕು. ಮಾರ್ಕೆಟ್ ಅಲ್ಲಿ ಸಿಗುವಂತಹ ಎರಡು ತಳಿಗಳನ್ನ ಬಳಸಬಹುದು. ಈಗ ಸಾಮಾನ್ಯವಾಗಿ ಈಗ ಕಿರಣ್ ಅನ್ನುವ ತಳಿ ಇದು ಹಸಿರು ಸಿಪ್ಪೆ ಇರುತ್ತೆ, ಒಳಗಡೆ ಡಾರ್ಕ್ ರೆಡ್ ಪಲ್ಪ್ ಅಂದ್ರೆ ಕೆಂಪು ತಿರುಳು ಆತರ, ಅದು ಒಂದು ವೆರೈಟಿ ಇದೆ. ಮಿಥಿಲಿ ಅಂತ ಒಂದು ತಳಿ ಇದೆ, ಇದರಲ್ಲಿ ಹಳದಿ ತಿರುಳಿರುತ್ತೆ. ಸೊ ಅದು ಈಗ ನಮ್ಮ ಮಾರ್ಕೆಟ್ಗಳಲ್ಲಿ ಅಷ್ಟು ಇಲ್ಲ, ಆದ್ರೆ ಅದು ಒಂದು ತಳಿ ಇದೆ. ಹಾಗೆ ವಿಶಾಲ್ ಅಂತ ಒಂದು ತಳಿ ಇದೆ, ಅದು ಹಳದಿ ಸಿಪ್ಪೆ ಇರುತ್ತೆ, ಹಾಗೆ ಒಳಗಡೆ ರೆಡ್ ಕೆಂಪದ್ದು ತಿರುಳಿರುತ್ತೆ. ಸೊ ಇದರ ಇದು ಇದೆ, ಬಟ್ ಮಾರ್ಕೆಟ್ ಅಲ್ಲಿ ನಮ್ಗೆ ಹಸಿರು ಬಣ್ಣ ಇರುವಂತಹ ಈ ಕಿರಣ್ ತಳಿನೇ ಜಾಸ್ತಿ ಸಿಗ್ತಾ ಇರೋದು. ಯಾವ್ದಾದ್ರು ತಳಿನ ನಾವು ಬಳಸಬಹುದು. ಮತ್ತೆ ಬೀಜಗಳು ಇರ್ತವಲ್ಲ ಕಲಂಗಡಿ ಹಣ್ಣಿನ ಬೀಜಗಳು, ಅವುಗಳನ್ನು ಬಳಸ್ಕೋಬಹುದೇ ನಾವು? ಆ ಬೀಜಗಳು ಸಹ ಬಳಸಬಹುದು. ಈಗ ಅದಕ್ಕೂ ಈಗ ಈ ನಡುವೆ ಸೀಡ್ಲೆಸ್ ಸಿಗ್ತಾ ಇದೆ ನಮ್ಗೆ, ಚಿಕ್ಕ ಚಿಕ್ಕದಾಗಿ ಸಣ್ಣಕ್ಕಿರುತ್ತೆ ಬೀಜ. ಸೊ ಮುಂಚೆ ನಮ್ಗೆ ಬೀಜ ಎಲ್ಲ ತುಂಬಾ ಸಿಗ್ತಾ ಇತ್ತು, ಆ ಬೀಜನು ಸಹ ಬಳಸ್ಕೋಬಹುದು. ಹುರಿದ್ ಬಿಟ್ಟು ಒಂದ್ ಸ್ವಲ್ಪ ಉಪ್ಪು ಹಾಕಿ ಹಾಗೆ ತಿನ್ಬಹುದು, ಅಥವಾ ಅದು ಸಹ ಚಟ್ನಿ ಪುಡಿ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಕೆಲವರು ಆ ಸಿಪ್ಪೆಯನ್ನು ಬೇರ್ಪಡಿಸಿ ಒಳಗಿನ ತಿರುಳೆ ತಿಂತಾರೆ, ಅದನ್ನು ಕೂಡ ಸಿಪ್ಪೆ ಸಹ ಬಳಸಬಹುದು. ಮತ್ತೆ ಸಿಪ್ಪೆಯಿಂದ ಈ ಕ್ಯಾಂಡಿ ಮತ್ತೆ ಉಪ್ಪಿನಕಾಯಿನು ಮಾಡಬಹುದು ಅಂತ ತಾವು ತಿಳಿಸಿದ್ರಿ, ಅವುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ? ಈಗ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಕ್ಯಾಂಡಿ ಮಾಡೋದು ಯಾವ ತರ ಅಂದ್ರೆ, ಈಗ ಇದಕ್ಕೆ ಈಗ ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಸಕ್ಕರೆ ಪಾಕ ತೆಗಿತೀರಲ್ಲ, ಮಾಡ್ಕೊಳ್ತೀರಲ್ಲ, ಅದೇ ರೀತಿ ಸಕ್ಕರೆ ಪಾಕ ತೆಗಿಬೇಕು. ಅರ್ಧ ಲೀಟರ್ ನೀರಲ್ಲಿ ಅರ್ಧ ಗ್ರಾಮ್ ಸಕ್ಕರೆ ಹಾಕಿ ಪಾಕ ತೆಗೆಯೋದು. ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇದೆಯಲ್ಲ, ಈ ಹಸಿರು ಭಾಗ ಬೇರ್ಪಡಿಸಿ ನಂತರ ಇದನ್ನ 1 ಇಂಚ್ ಗಾತ್ರದಲ್ಲಿ ಕತ್ತರಿಸಿ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಕ್ಯೂಬ್ಸ್ ತರ ಕಟ್ ಮಾಡಿಬಿಟ್ಟು ಇದನ್ನು ಸಹ ಈ ಸಕ್ಕರೆ ಪಾಕದಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಕಾಲ ಕುದಿಸಬೇಕು. ಎಷ್ಟೊತ್ತವರೆಗೂ ನಾವು ಕುದಿಸ್ಬೇಕಂದ್ರೆ, ಈಗ ಸಿಪ್ಪೆಯ ಈ ಕಟ್ ಮಾಡಿರೋ ಪೀಸ್ಗಳು ಇದೆಯಲ್ಲ, ಅದು ನಮ್ಗೆ ಟ್ರಾನ್ಸ್ಪರೆಂಟ್ ಆಗಿ ಅಂದ್ರೆ ಸ್ವಲ್ಪ ಪಾರದರ್ಶಕವಾಗಿ ಕಾಣಿಸ್ಬೇಕು. ಅದ್ವರೆಗೂ ನಾವು ಬೇಯಿಸ್ಬೇಕು, ಒಂದು 30 ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತೆ. ಸೊ ಇದು ಕ್ಯಾಂಡಿ ತರ ರೆಡಿ ಆಗುತ್ತೆ. ಇದನ್ನ ಸಹ ಈಗ ಹಾಗೆ ಬಳಸಬಹುದು, ಅಥವಾ ಇದನ್ನೇ ಈಗ ಫ್ರೂಟ್ ಸಲಾಡ್ ಎಲ್ಲ ಮಾಡ್ತೀವಿ ಮನೆಗಳಲ್ಲಿ. ಫ್ರೂಟ್ ಸಲಾಡ್ ಮಾಡ್ಲಿಕ್ಕೆ ಈಗ ಸಪೋಟ ತಗೊಳ್ತೀವಿ, ಪಪ್ಪಾಯ ಹಣ್ಣು ತಗೊಳ್ತೀವಿ, ಆಪಲ್ ತಗೊಳ್ತೀವಿ. ಅದ್ರ ಜೊತೆ ಈಗ ನಾವು ಸಕ್ಕರೆ ಪಾಕದಲ್ಲಿ ಬೇಯಿಸಿರ್ತಕ್ಕಂತಹ ಈ ಕಲಂಗಡಿ ಹಣ್ಣಿನ ಕ್ಯಾಂಡಿ ಸಹ ಅದಕ್ಕೆ ಮಿಕ್ಸ್ ಮಾಡಿ ಸೇವಿಸಬಹುದು. ತುಂಬಾ ಚೆನ್ನಾಗಿರುತ್ತೆ ಇದರದ್ದು. ಇದೇ ರೀತಿ ಸಣ್ಣ ಸಣ್ಣ ಚೂರುಗಳನ್ನು ಮಾಡಿಕೊಂಡು ಉಪ್ಪು ಖಾರ ಹಾಕೊಂಡ್ರೆ ಉಪ್ಪಿನಕಾಯಿ ಆಗುತ್ತೆ. ಉಪ್ಪಿನಕಾಯಿ ಆಗುತ್ತೆ. ಸೊ ಇದರಿಂದ ಉಪ್ಪಿನಕಾಯಿ ಸಹ ಮಾಡಬಹುದು. ಅದನ್ನ ಹೇಗೆ ಮಾಡ್ಕೋಬಹುದು ಅಂತೀರಿ? ಉಪ್ಪಿನಕಾಯಿಗಿಂತ ಇದು ಚಟ್ನಿ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು, ಅಂದ್ರೆ ಇದರಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಕಲಂಗಡಿ ಹಣ್ಣಿನ ಸಿಪ್ಪೆಯ ಚಟ್ನಿ ಮಾಡಬಹುದು. ಹೇಗೆ ಮಾಡ್ಕೋಬಹುದು ಅಂತೀರಿ? ಈ ಚಟ್ನಿ ಮಾಡ್ಕೊಳ್ಳಿಕ್ಕೆ ಈಗ ಸಾಧ್ಯವಾದ್ರೆ ನಿಮ್ಗೆ ಈಗ ಬರೇ ಕಲಂಗಡಿ ಹಣ್ಣಿನ ಸಿಪ್ಪೆನೆ ಹಾಕಬಹುದು, ಅಥವಾ ಮಾವಿನಕಾಯಿ ಜೊತೆನು ಸೇರಿಸಿ ಮಾಡಬಹುದು. ಯಾಕಂದ್ರೆ ಮಾವಿನಕಾಯಿನು ಸಿಗುತ್ತೆ. ಸಿಗುತ್ತೆ ಕಲಂಗಡಿ ಸೀಸನ್. ಈ ಸೀಸನ್ ಅಲ್ಲಿ ಸಿಗುತ್ತೆ. ಈಗ ಈ ತರ ಮಾಡ್ಲಿಕ್ಕೆ ಕಲಂಗಡಿ ಹಣ್ಣಿನ ಸಿಪ್ಪೆ ಇದೆಯಲ್ಲ, ಇದು 1/2 ಕೆಜಿ, ಮಾವಿನಕಾಯಿ ಇದೆಯಲ್ಲ ಇದು 1/2 ಕೆಜಿ, ಕೆಂಪು ಮೆಣಸಿನ ಪುಡಿ ಇದಕ್ಕೆ 20 ಗ್ರಾಮ್, ಬೆಳ್ಳುಳ್ಳಿ 20 ಗ್ರಾಮ್, ಅರಿಶಿನದ ಪುಡಿ 2 ಗ್ರಾಮ್. ಬೆಳ್ಳುಳ್ಳಿ ಕೆಲವರು ಸೇವಿಸೋದಿಲ್ಲ, ಅವ್ರು ಬೇಕಂದ್ರೆ ಇದು ತೆಗಿಬಹುದು, ಇದು ಹಾಕ್ಲೇಬೇಕಂತ ಏನಿಲ್ಲ. ನಂತರ ಅರಿಶಿನದ ಪುಡಿ 2 ಗ್ರಾಮ್, ಮಸಾಲೆ ಪುಡಿ ಇದರಲ್ಲಿ ಹುರಿದ ಜೀರಿಗೆ, ಮೆಣಸು, ಮೆಂತ್ಯ ಹಾಗೂ ಸಾಸಿವೆ ಇದು 1/10 ಗ್ರಾಮ್. ನಂತರ ಉಪ್ಪು ರುಚಿಗೆ ತಕ್ಕಷ್ಟು, ಸಾಸಿವೆ 5 ಗ್ರಾಮ್, ಕರಿಬೇವು 5 ಗ್ರಾಮ್, ಹಾಗೂ ಕೆಂಪು ಮೆಣಸಿನಕಾಯಿ 2.5 ಗ್ರಾಮ್, ಎಣ್ಣೆ 50 ಮಿಲಿಲೀಟರ್ ಇಷ್ಟು ಹಾಕಬೇಕು. ನೀವು ಶೇಖರಣೆ ಮಾಡಬೇಕು ಅಂದಾಗ ನಿಂಬೆ ಉಪ್ಪು ಹಾಕ್ಬೇಕಾಗುತ್ತೆ. ಇದಕ್ಕೆ ಇದು ಯಾವ ತರ ತಯಾರಿಸಬೇಕು ಅಂದ್ರೆ, ಈ ಕಲಂಗಡಿ ನಾನು ಹಾಗೆ ಹೇಳಿದಾಗೆ ಕಲಂಗಡಿ ಹಣ್ಣಿನ ಸಿಪ್ಪೆಯ ಹಸಿರು ಭಾಗವನ್ನು ಚಾಕು ಅಥವಾ ಪಿಲ್ಲರ್ ನಿಂದ ಬೇರ್ಪಡಿಸಿ ತುರಿಯಬೇಕು. ಮಾವಿನಕಾಯಿ ಸಹ ತುರಿಯಬೇಕು. ನಂತರ ಬಾಂಡ್ಲಿಯಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಮೆಣಸಿನಕಾಯಿ, ಜೀರಿಗೆ ಹಾಗೂ ಕರಿಬೇವು ಒಗ್ಗರಣೆಗೆ ಹಾಕಿ ನಂತರ ತುರಿದ ಕಲಂಗಡಿ ಹಣ್ಣಿನ ಸಿಪ್ಪೆ ಹಾಗೂ ಮಾವಿನಕಾಯಿಯನ್ನು ಹಾಕಿ 15 ನಿಮಿಷಗಳ ಕಾಲ ಬೇಯಿಸಬೇಕು. ನಂತರ ಮೆಣಸಿನ ಪುಡಿ ಹಾಗೂ ಮಸಾಲೆ ಪುಡಿ ಅಂದ್ರೆ ಹುರಿದ ಜೀರಿಗೆ, ಮೆಣಸು, ಮೆಂತ್ಯ ಹಾಗೂ ಸಾಸಿವೆ ಇದನ್ನೆಲ್ಲಾನು ಹಾಕಿ ಅರಿಶಿನದ ಪುಡಿ ಹಾಕಿ 15 ನಿಮಿಷಗಳ ಕಾಲ ಬೇಯಿಸಿ ನಂತರ ನಿಂಬೆ ಉಪ್ಪು ಸೇರಿಸಿ 5 ನಿಮಿಷಗಳ ಕಾಲ ಬೇಯಿಸಿ ತಣ್ಣಗಾದ ನಂತರ ತೇವಾಂಶ ರಹಿತ ಬಾಟಲ್ಗಳಲ್ಲಿ ಶೇಖರಿಸಬೇಕು. ಎಷ್ಟು ಕಾಲದವರೆಗೂ ಇಟ್ಕೋಬಹುದು ಅಂತ? ಇದು ಈಗ ಮನೆ ಮಟ್ಟದಲ್ಲಿ ಮಾಡೋದಂದ್ರೆ ಈಗ ತಕ್ಷಣ ಇದು ಖಾಲಿ ಆಗುತ್ತೆ. ಈಗ ಉದ್ಯಮಿಯಾಗಿ ತಗೊಳ್ತೀನಿ ಅನ್ನೋರು ಈಗ ಶೇಖರಣೆ ಇದು ಬರುತ್ತೆ, ಅವಾಗ ಈಗ ನಿಂಬೆ ಉಪ್ಪು ನಾನು ಹೇಳಿದಾಗೆ ನಿಂಬೆ ಉಪ್ಪು ಅಥವಾ ಸೋಡಿಯಂ ಬೆಂಜೋಯೇಟ್ ಎನ್ನುವುದೊಂದು ಪ್ರಿಸರ್ವೇಟಿವ್ ಹಾಕಿದಾಗ 6 ತಿಂಗಳ ಕಾಲ ಶೇಖರಣೆ ಮಾಡಿಟ್ಕೋಬಹುದು. ಇದಲ್ಲದೆ ಇನ್ನೂ ಯಾವ್ದಾನ ಪದಾರ್ಥಗಳನ್ನು ತಯಾರು ಮಾಡುವ ಸಾಧ್ಯತೆ ಇದೆಯೇ ಈ ಕಲಂಗಡಿಯಲ್ಲಿ, ಕಲಂಗಡಿ ಸಿಪ್ಪೆನಲ್ಲಿ ವಿಶೇಷವಾಗಿ? ಈಗ ಸಿಪ್ಪೆಯಲ್ಲಿ ವಿಶೇಷವಾಗಿ ಅಂದ್ರೆ ಈಗ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಸಹ ಬಳಸಬಹುದು. ಈಗ ಹಾಗೆ ಒಂದ್ ಇಂಚ್ ಗಾತ್ರದ ಪೀಸ್ಗಳು ಮಾಡಿಬಿಟ್ಟು ಇದನ್ನು ಸಹ ಬೇರೆ ಈಗ ನಿಂಬೆ ಹಣ್ಣು ಹಾಗೆ ಮಾವಿನ ಕಾಯಿ ಇದ್ರ ಜೊತೆ ಮಿಕ್ಸ್ ಮಾಡಿ ಮಾಡಬಹುದು, ಮಿಶ್ರ ಮಾಡಿ ಮಾಡಬಹುದು, ಮಿಶ್ರ ಮಾಡಿನ ಮಾಡಬಹುದು. ಪೂರ್ಣವಾಗಿ ಇದನ್ನೇ ಮಾಡ್ಲಿಕ್ಕೆ ಬರೋದಿಲ್ಲ, ಪೂರ್ಣವಾಗಿ ಮಾಡ್ಬೇಕು ಅಂದ್ರೆ ಮಾಡಬಹುದು. ಈಗ ಸದ್ಯಕ್ಕೆ ಈಗ ನಮ್ಮ ಭಾರತದಲ್ಲಿ ಅಂದ್ರೆ ಈಗ ಇಷ್ಟು ಇದ್ರ ಬಗ್ಗೆ ಅಷ್ಟು ಯೂಸ್ ಮಾಡ್ತಾ ಇಲ್ಲ, ಸದ್ಯಕ್ಕೆ ಮಿಕ್ಸ್ ಮಾಡಿ ಮಾಡ್ಕೋಬಹುದು. ಇನ್ನ ಇದನ್ನ ಈ ವಾಣಿಜ್ಯ ಮಟ್ಟದಲ್ಲಿ ಮಾಡಿದ್ರೆ ಖರ್ಚು ಕಡಿಮೆ ಆಗಬಹುದು ಅಂತೇಳಿ ತಾವು? ಈಗ ನಾವು ಮನೆ ಮಟ್ಟದಲ್ಲೇನೆ ನಾವು ಯೋಚನೆ ಮಾಡಿದಾಗ ಈಗ ನಾವು ಆ ಸಿಪ್ಪೆ ಎಲ್ಲ ನಾವು ಬಿಸಾಕ್ತಾ ಇದ್ವಿ, ಅದ್ರ ಬದಲು ನಾವು ಯೂಸ್ ಮಾಡ್ತಾ ಇದ್ವಿ. ಈಗ ಇದನ್ನೇ ಈಗ ಕೈಗಾರಿಕಾ ಮಟ್ಟದಲ್ಲಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂದಾಗ ಈಗ ಬೇಕರಿಗಳಲ್ಲಿ ಕ್ಯಾರೆಟ್ ಹಲ್ವಾ ಇಟ್ಕೊಂಡಿರ್ತಾರೆ, ಹಾಗೆ ಈಗ ಸ್ವೀಟ್ ಶಾಪ್ಸ್ ನಲ್ಲೂ ಕ್ಯಾರೆಟ್ ಹಲ್ವಾ ಇರುತ್ತೆ. ಸೊ ಅಂತ ಟೈಮಲ್ಲಿ ಅವರು ಕ್ಯಾರೆಟ್ ಬೆಲೆ ಈಗ ನಾವು ಈಗ ನೋಡ್ತಾನೆ ಇದೀವಿ 30-40 ವರೆಗೂ ಇದೆ ಕ್ಯಾರೆಟ್ ಬೆಲೆ. ಅಂತ ಟೈಮಲ್ಲಿ ಅವರು ಇದನ್ನ ಬಳಸ್ಬಿಟ್ಟು ನೀಟಾಗಿ ಈಗ ನಾವು ಈಗ ಹೇಳಿದೀವಲ್ಲ ಆತರ ರೆಸಿಪಿ ಪ್ರಕಾರ ನೀಟಾಗಿ ಮಾಡಿದಾಗ ಅವ್ರಿಗೆ ವಾಣಿಜ್ಯ ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ವಾಣಿಜ್ಯ ಖರ್ಚನ್ನ ಸಹ ಅವರು ಕಡಿಮೆ ಮಾಡ್ಕೋಬಹುದು. ವಾಣಿಜ್ಯ ಮಟ್ಟದಲ್ಲಿ ತಯಾರು ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ, ಖರ್ಚು ತಂತಾನೆ ಕಡಿಮೆ ಆಗುತ್ತೆ. ಈಗ ಮದ್ವೆಗಳಲ್ಲಿ ಸ್ವೀಟ್ಸ್ ಬೇಕೇ ಬೇಕು ಅಂತ ಕ್ಯಾರೆಟ್ ಹಲ್ವಾ ಬದಲು ನೀವು ಇದ್ರದ್ದು ಸ್ವೀಟ್ ಮಾಡಬಹುದು. ಅಂದ್ರೆ ಈಗ ಸೀಸನ್ ಅಲ್ಲಿ ಬಂದಾಗ ಇದನ್ನ ಯೂಸ್ ಮಾಡಿ ಮಾಡ್ಕೋಬಹುದು. ಈಗ ವಾಣಿಜ್ಯ ಮಟ್ಟದಲ್ಲಿ ಜ್ಯೂಸ್ ಮಾಡುವಾಗ ಕೈಗಾರಿಕಾ ಮಟ್ಟದಲ್ಲಿ ಜ್ಯೂಸ್ ಮಾಡ್ತಾರೆ, ಸಿಪ್ಪೆ ಹಾಗೆ ಬಿಸಾಕ್ತಾರೆ. ಆ ಸಿಪ್ಪೆ ಬಿಸಾಕೋ ಬದಲು ಅದನ್ನ ಸಹ ಈ ತರ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿದಾಗ ಇದು ಅವ್ರಿಗೆ ಖರ್ಚಿನಲ್ಲಿ ತುಂಬಾನೇ ಕಡಿಮೆ ಆಗುತ್ತೆ. ಮತ್ತೆ ಅಂದ್ರೆ ಅವರು ಒಂದ್ ರೀತಿ ತ್ಯಾಜ್ಯ ವಸ್ತುವಿಂದ ಉತ್ತಮವಾದಂತ ಆಹಾರ ಪದಾರ್ಥ ತಯಾರ್ ಮಾಡಬಹುದು. ಈಗ ನಾವು ಇದೇ ತರ ನಾವು ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆಲ್ಲ ರಾಮನಗರ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಸ್ತ್ರೀ ಶಕ್ತಿ ಮಹಿಳೆಯರಿಗೂ ಕೊಟ್ಟಿದ್ವಿ ಟ್ರೈನಿಂಗ್ಗಳು, ಹಾಗೆ ವಿಸ್ತರಣ ಕಾರ್ಯಕರ್ತರಿಗೂ ನಾವು ತರಬೇತಿ ಕೊಟ್ಟಿದ್ವಿ. ಬಳಸ್ಕೊಂಡಿದ್ದಾರೆ ಅವರೆಲ್ಲ? ಈಗ ನಾವು ಅಲ್ಲಿ ಪ್ರಾತ್ಯಕ್ಷಿಕೆಗಳಲ್ಲಿ ತೋರಿಸಿದೀವಿ. ಬಳಸ್ತಾ ಇದ್ದಾರೆ ತಯಾರು ಮಾಡ್ಕೊಂಡು? ಈಗ ಟ್ರೈನಿಂಗ್ ಆದ್ಮೇಲೆ ಅವರು ನಾವು ಮಾಡಿದೀವಿ ಅಂತ ನಮ್ಗೆ ರೆಸ್ಪಾನ್ಸ್ ಬಂದಿದೆ, ಹಾಗೂ ಎಲ್ಲರಿಗೂ ಇಷ್ಟ ಆಗಿರ್ತಕ್ಕಂತಹ ಒಂದು ಪದಾರ್ಥ ಇದೆ ಇದು. ಸೊ ಈ ತರ ಯೂಸ್ ಮಾಡಿದಾಗ ಈಗ ನಾವು ಖರ್ಚು ಕಡಿಮೆ ಮಾಡ್ತಾ ಇದೀವಿ, ಅದೇ ರೀತಿಯಾಗಿ ನಮ್ಮ ಇದನ್ನು ಬಿಸಾಡುವುದರಿಂದ ಪರಿಸರದಲ್ಲಾಗುವ ಮಾಲಿನ್ಯತೆಯನ್ನು ಸಹ ತಡೆಗಟ್ಟಬಹುದು. ಅದೇ ರೀತಿಯಾಗಿ ಕಸದಿಂದ ರಸ ಎಂಬ ಗಾದೆಯ ಪ್ರಕಾರ ಇದನ್ನು ಬಿಸಾಡುವುದರ ಬದಲು ಕಡಿಮೆ ಖರ್ಚಿನಲ್ಲಿ ಪೌಷ್ಟಿಕಾಂಶ ಭರಿತ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಸಹ ಮಾಡಬಹುದು. ಒಟ್ಟಾರೆ ನಮ್ಮ ಪೋಷಕಾಂಶಗಳ ಒಂದು ಮಟ್ಟನೂ ಕೂಡ ಆಹಾರದಲ್ಲಿ ಹೆಚ್ಚಾಗುತ್ತೆ ಇದರಿಂದ. ಈಗ ಇದ್ರ ಬಗ್ಗೆ ತರಬೇತಿ ಬೇಕಾಯ್ತು ಅಂದ್ರೆ ಈ ಕಲ್ಲಂಗಡಿ ಹಣ್ಣಿನ ತಿರುಳು ಮತ್ತು ಸಿಪ್ಪೆಯ ಮೌಲ್ಯವರ್ಧನೆ ಬಗ್ಗೆ ತರಬೇತಿ ಬೇಕಾಯ್ತು ಅಂದ್ರೆ ಎಲ್ಲಿ ಪಡ್ಕೋಬಹುದು ನಮ್ಮ ರೈತ ಮಹಿಳೆಯರು ಅಂತೇಳಿ? ಈಗ ಬೆಂಗಳೂರು ಸುತ್ತಮುತ್ತಲು ಇದ್ರೆ ಈಗ ಬೆಂಗಳೂರಲ್ಲಿ ಈಗ ನಾವು ಬೇಕರಿ ಹಾಗೂ ಮೌಲ್ಯವರ್ಧನಾ ಕೇಂದ್ರ ಹೆಬ್ಬಾಳ, ಇಲ್ಲಿ ನಾವು ಇದ್ರ ಬಗ್ಗೆ ನಾವು ತರಬೇತಿಗಳಲ್ಲಿ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ಬಂದು ನೋಂದಣಿ ಮಾಡಿ ಟ್ರೈನಿಂಗ್ ತಗೋಬಹುದು. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಇದನ್ನ ಕೊಡ್ತೀರಾ ತರಬೇತಿನ? ಅಲ್ಲಿನೂ ಆಹಾರ ತಜ್ಞರು ಇರ್ತಾರೆ, ಆಹಾರ ತಜ್ಞರು ಇರ್ತಾರೆ, ಅವರು ನಮ್ಮ ಹತ್ರ ಇನ್ಫಾರ್ಮೇಶನ್ ತಗೊಂಡು ಕೊಡಬಹುದು. ಒಟ್ಟಿಗೆ ನಮ್ಮ ಗ್ರಾಮೀಣ ಮಹಿಳೆಯರು ಇದ್ರ ಪ್ರಯೋಜನ ಪಡ್ಕೋಬಹುದು. ಪ್ರಯೋಜನ ಪಡಿಬಹುದು, ಹಾಗೂ ಇದು ಪೌಷ್ಟಿಕಾಂಶಗಳು ಒಳ್ಳೆಯ ಪ್ರಮಾಣದಲ್ಲಿ ಇರೋದ್ರಿಂದ ಇದನ್ನು ಬಳಸಬಹುದು. ತುಂಬಾ ಸಂತೋಷ ಡಾಕ್ಟರ್ ಶಂಷಾದ್ ಬೇಗಂ ಅವರೇ, ತಾವಿದುವರೆಗೂ ನಮ್ಮ ರೈತ ಮಹಿಳೆಯರಿಗೆ ರೈತ ಬಾಂಧವರಿಗೆ ಈ ಕಲ್ಲಂಗಡಿ ಹಣ್ಣಿನ ತಿರುಳು ಮತ್ತು ಸಿಪ್ಪೆಯಿಂದ ತಯಾರಿಸಬಹುದಾದಂತಹ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೇ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಲ್ಲಂಗಡಿ ತಿರುಳು ಮತ್ತು ಸಿಪ್ಪೆಯಿಂದ ತಯಾರಿಸುವ ಮೌಲ್ಯವರ್ಧಿತ ಪದಾರ್ಥ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಂಷಾದ್ ಬೇಗಂ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀ ಕೆಎಸ್ ಈಶ್ವರಪ್ಪ ಅವರು. ನಾನು ಕೆಎಸ್ ಈಶ್ವರಪ್ಪ ಮಾತಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಬೇಸಿಗೆಯಲ್ಲಿ ನಿಮಗೆ ನಿರಂತರ 100 ದಿನ ಕೆಲಸ ನೀಡಲು ದುಡಿಯೋಣ ಬಾ ಅಭಿಯಾನ ಆರಂಭ ಮಾಡಿದ್ದೇವೆ. ನಿಮ್ಮೂರಲ್ಲೇ ನಿಮಗೆ ಕೆಲಸ ಕೊಡ್ತೇವೆ. ಗಂಡು ಹೆಣ್ಣಿಗೆ ಸಮಾನ ಕೂಲಿ ದಿನಕ್ಕೆ 309 ರೂಪಾಯಿ ಪಾವತಿ ಮಾಡ್ತಾ ಇದ್ದೇವೆ. ಬನ್ನಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಿಮ್ಮೂರಲ್ಲೇ ಕೆಲಸ ಪಡೆದು ವಲಸೆ ತಪ್ಪಿಸಿ ಕೆಲಸ ಮಾಡಿ ದುಡಿಮೆ ಮಾಡಿ. ನಮಸ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ಉದ್ಯೋಗ ಸಂದರ್ಶನ ಪ್ರವೇಶ ಪರೀಕ್ಷೆಗಳಿಗೆ ಹಾಜರಾಗಲು ಬೆಂಗಳೂರಿಗೆ ಬರುವ ಮಹಿಳೆಯರಿಗೆ ವಸತಿ ನಿಲಯಗಳಲ್ಲಿ 3 ದಿನಗಳ ಉಚಿತ ಆಶ್ರಯ, ಊಟದ ವ್ಯವಸ್ಥೆಗೆ 11 ಟ್ರಾನ್ಸಿಟ್ ಹಾಸ್ಟೆಲ್ಗಳು ಲಭ್ಯ. ಸಂಕಷ್ಟದಲ್ಲಿರುವ ಮಹಿಳೆಯರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಶಕ್ತರನ್ನಾಗಿಸಲು 52 ಸ್ವಾಧಾರ ಗೃಹಗಳ ಸೌಲಭ್ಯ. ಹೆಚ್ಚಿನ ಮಾಹಿತಿಗೆ ದಿನದ 24 ಗಂಟೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿ. ಮಾವಿನ ಹಣ್ಣಿನ ನೊಣ ಸಾಮಾನ್ಯವಾಗಿ ಮನೆಯಲ್ಲಿ ವಾಸ ಮಾಡುವಂಥ ನೊಣಗಳಂತೆ ಕಂಡುಬರುತ್ತೆ. ಆದರೆ ನೋಡೋದಕ್ಕೆ ಸ್ವಲ್ಪ ಕಂದು ಬಣ್ಣಕ್ಕಿರುತ್ತೆ. ಹೊಟ್ಟೆ ಮೇಲೆ ಹಳದಿ ಬಣ್ಣದ ಪಟ್ಟೆಗಳು ಕಂಡುಬರ್ತವೆ. ಮಾವಿನ ಹಣ್ಣುಗಳು ಪಕ್ವವಾಗುವ 45-60 ದಿನಗಳ ಮುಂಚೆ, ಅಂದರೆ ಸಾಮಾನ್ಯವಾಗಿ ನಿಂಬೆಹಣ್ಣು ಗಾತ್ರವನ್ನು ಹೊಂದಿದ ಹಂತದಲ್ಲಿ, ಹೆಣ್ಣು ನೊಣಗಳು ಅವುಗಳ ಕೊಂಡಿಯಿಂದ ಸೂಕ್ಷ್ಮವಾದ ಹಣ್ಣಿನ ಮೇಲ್ಮೈಯನ್ನು ಕೊರೆದು ತಿರುಳಿಗೆ ಮೊಟ್ಟೆಗಳನ್ನು ಸೇರಿಸ್ತವೆ. ಮೊಟ್ಟೆಗಳು ಮರಿಗಳಾಗಿ ತಿರುಳನ್ನು ತಿನ್ನೋದಕ್ಕೆ ಪ್ರಾರಂಭಿಸ್ತವೆ. ಆನಂತರ ಹಣ್ಣು ಕೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಇಂತಹ ಹಣ್ಣುಗಳು ಪಕ್ವವಾಗೋದಕ್ಕಿಂತ ಮುಂಚೆನೇ ಹಳದಿ ಬಣ್ಣಕ್ಕೆ ತಿರುಗಿ ಬಿದ್ದು ಕೊಳೆತು ರೈತರಿಗೆ ನಷ್ಟವನ್ನು ಉಂಟು ಮಾಡ್ತವೆ. ಈ ರೀತಿಯಾಗಿ ಕೆಳಗಡೆ ಬಿದ್ದಂಥ ಹಣ್ಣುಗಳಿಂದ ಹಣ್ಣಿನ ನೊಣದ ಹುಳುಗಳು ಹೊರಗಡೆ ಬಂದು ಮಣ್ಣಿಗೆ ಸೇರಿ ಕೋಶಾವಸ್ಥೆಯನ್ನು ತಲುಪ್ತವೆ. ಕೆಲವೊಂದು ದಿನಗಳಲ್ಲಿ ಇವು ಕೋಶಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬಂದು ಆ ಒಂದು ಹಣ್ಣಿನ ನೊಣಗಳು ಮತ್ತೆ ಮೊಟ್ಟೆ ಇಟ್ಟು ಯಥಾಪ್ರಕಾರ ನಷ್ಟವನ್ನು ಉಂಟು ಮಾಡ್ತವೆ. ಒಂದೇ ಹಣ್ಣಿನ ಋತುವಿನಲ್ಲಿ ಹಣ್ಣಿನ ನೊಣದ ಹಲವಾರು ಜೀವನ ಚಕ್ರಗಳು ಸಾಧ್ಯವಾಗ್ತವೆ. ಇಂತಹ ಹಣ್ಣಿನ ನೊಣದ ಪೀಡೆಯಿಂದ ಆಂತರಿಕ ಮಾರುಕಟ್ಟೆಯಲ್ಲಿ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಜೊತೆಗೆ ರಫ್ತು ಮಾರುಕಟ್ಟೆಯ ಸಂದರ್ಭದಲ್ಲಿ ಈ ಮಾವಿನ ಹಣ್ಣುಗಳ ನಿಷೇಧ ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ರೈತರಿಗೆ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಆದ್ದರಿಂದ ನಾವು ಈ ಮಾವಿನ ಹಣ್ಣಿನ ನೊಣದ ನಿಯಂತ್ರಣಕ್ಕೆ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸೋದು ಬಹಳ ಮುಖ್ಯ. ಈ ಹಣ್ಣುಗಳು ಮಾಗೋದಕ್ಕಿಂತ 45-60 ದಿನ ಮುಂಚೆ, ಅಂದರೆ ಹಣ್ಣುಗಳು ನಿಂಬೆ ಹಣ್ಣು ಗಾತ್ರವನ್ನು ಹೊಂದಿದಾಗ ಈ ಹಣ್ಣಿನ ನೊಣಗಳು ಹಣ್ಣುಗಳಿಗೆ ಚುಚ್ಚಿ ಮೊಟ್ಟೆಗಳನ್ನು ಇಡ್ತವೆ. ಈ ನೊಣಗಳು ಕೆಳಗಡೆ ಬಿದ್ದಂಥ ಹಣ್ಣುಗಳಿಂದ ವೃದ್ಧಿಯಾಗಿ ಮತ್ತೆ ಹೊಸ ಹಣ್ಣುಗಳನ್ನು ಚುಚ್ಚಿ ನಷ್ಟವನ್ನು ಉಂಟು ಮಾಡ್ತವೆ. ಆದ್ದರಿಂದ ಕೆಳಗಡೆ ಬಿದ್ದಂಥ ಹಣ್ಣುಗಳನ್ನು ವಾರಕ್ಕೊಂದಾವರ್ತಿಯಂತೆ ನಾವು ಆಯ್ದು ತೋಟದ ಅಂಚಿನಲ್ಲಿ ಗುಂಡಿ ತೆಗೆದು 2 ಆಳಕ್ಕೆ ಹೂತು ಮಣ್ಣನ್ನು ಮುಚ್ಚಬೇಕು ಅಥವಾ ಬೆಂಕಿನಲ್ಲಿ ಸುಡಬೇಕು. ಈ ಕ್ರಮವನ್ನು ಮಾವಿನ ಕೊಯ್ಲಿನವರೆಗೂ ಕೂಡ ನಾವು ಮುಂದುವರಿಸಬೇಕಾಗತ್ತೆ. 1 ಎಕರೆಗೆ 6-8 ಲಿಂಗಾಕರ್ಷಕ ಮೋಹಕ ಬಲೆಗಳನ್ನು ಮರಗಳಿಗೆ ಕಟ್ಟಬೇಕು. ಮುಖ್ಯವಾಗಿ ಈ ಲಿಂಗಾಕರ್ಷಕ ಬಲೆಗಳನ್ನು ತೋಟದಲ್ಲಿ ಕಟ್ಟೋದಕ್ಕಿಂತ ಮುಂಚೆ ಲಿಂಗಾಕರ್ಷಕ ಮೋಹಕವನ್ನು ಹೊಂದಿರುವಂಥ ಮರದ ತುಂಡಿನ ಮೇಲೆ 5-6 ಹನಿ ಮೆಲಾಥಿಯಾನ್ ಅಥವಾ ಡೈಕ್ಲೋರೋವಾಸ್ ಕೀಟನಾಶಕದಿಂದ ನೆನೆಸಿ ಕಟ್ಟಬೇಕಾಗತ್ತೆ. ಸಾಮಾನ್ಯವಾಗಿ ಮರಗಳಿಗೆ ಕಟ್ಟುವಾಗ ಭೂಮಿಯಿಂದ 3-6 ಎತ್ತರದಲ್ಲಿ ಕಟ್ಟಬೇಕು. ಗಾಳಿಗೆ ಅಲುಗಾಡದಂತೆ, ನೇರವಾದ ಬಿಸಿಲು ಬೀಳದಂತೆ ಎಚ್ಚರಿಕೆಯನ್ನು ವಹಿಸಿ ಎಲೆಗಳ ಮರೆಯಲ್ಲಿ ಕಟ್ಟಿದರೆ ಒಳ್ಳೆಯದು. ಇದರಿಂದ ಮೋಹಕ ಆಕರ್ಷಣೆಯ ಅವಧಿ ಹೆಚ್ಚಾಗುತ್ತೆ. ಮೋಹಕ ಬಲೆಗಳನ್ನು ಕಟ್ಟಿದ 12-15 ದಿನಗಳ ನಂತರ ಮೋಹಕ ಮರದ ತುಂಡಿನ ಮೇಲೆ 5 ಮೆಲಾಥಿಯಾನ್ ಅಥವಾ ಡೈಕ್ಲೋರೋವಾಸನ್ನು ನಾವು ಹಾಕಿ ನೆನೆಸಬೇಕಾಗತ್ತೆ. ಈ ರೀತಿ ಮಾಡೋದರಿಂದ ಆ ಮೋಹಕದ ಕಾರ್ಯದಕ್ಷತೆ ಹೆಚ್ಚಿ ನೊಣದ ಆಕರ್ಷಣೆ ಹೆಚ್ಚಾಗತ್ತೆ. 3-4 ವಾರದ ನಂತರ ಈ ಹಳೆಯ ಮೋಹಕದ ಜೊತೆಗೆ ಒಂದು ಹೊಸ ಮೋಹಕವನ್ನು ಹಾಕಬೇಕಾಗತ್ತೆ. ಒಂದು ವೇಳೆ ತೋಟದ ಎಲ್ಲ ಹಣ್ಣುಗಳು ಕೊಯ್ಲಾಗದೆ ಇನ್ನೂ ಕೊಯ್ಲು ಮುಂದುವರೆದರೆ ಎಲ್ಲ ಹಣ್ಣುಗಳು ಕೊಯ್ಲಾಗುವವರೂ ಕೂಡ ಈ ಮೋಹಕಗಳನ್ನು ಇರಿಸಿ ಹಣ್ಣುಗಳನ್ನು ಈ ಹಣ್ಣಿನ ನೊಣಗಳಿಂದ ರಕ್ಷಿಸಬೇಕಾಗತ್ತೆ. ನೀಲಂ ಮಾವಿನ ತಳಿ ಸಾಮಾನ್ಯವಾಗಿ ತಡವಾಗಿ ಕಾಯಿ ಕಚ್ಚಿ ಕೊಯ್ಲಿಗೆ ಬರೋದರಿಂದ ಹಣ್ಣಿನ ನೊಣಗಳಿಂದ ರಕ್ಷಿಸೋದು ಬಹಳ ಅತ್ಯಗತ್ಯ. ಮುಖ್ಯವಾಗಿ ಈ ಮೋಹಕ ಬಲೆಯಲ್ಲಿ ಬಿದ್ದಿರುವಂಥ ನೊಣಗಳ ಒಂದು ಗಣನೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ಸತ್ತ ನೊಣಗಳನ್ನು ಆಗಿಂದಾಗ್ಗೆ ತೆಗೆದು ಡಬ್ಬಿಯನ್ನು ಸ್ವಚ್ಛ ಮಾಡಬೇಕಾಗತ್ತೆ. ಅಂದರೆ ಪ್ರತಿ ವಾರವೂ ಕೂಡ ನಾವು ಈ ನೊಣಗಳ ಸಂಖ್ಯೆಯನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯಕ. ಯಾವುದೇ ದಿನ 5 ಹೆಚ್ಚು ನೊಣಗಳು ಈ ಒಂದು ಮೋಹಕ ಬಲೆಯಲ್ಲಿ ಕಂಡುಬಂದರೆ ನಾವು ಈ ಒಂದು ಹತೋಟಿ ಕ್ರಮದ ಜೊತೆಗೆ ಮತ್ತೊಂದು ಹತೋಟಿ ಕ್ರಮ, ಅಂದರೆ ಮರದ ಬೊಡ್ಡೆಯ ಉಪಚಾರವನ್ನು ಕೂಡ ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಈ ಒಂದು ಮರದ ಬೊಡ್ಡೆಯ ಉಪಚಾರದಿಂದ ಹೆಣ್ಣು ಮತ್ತು ಗಂಡು ನೊಣಗಳನ್ನು ನಾವು ಆಕರ್ಷಿಸಿ ಕೊಲ್ಲಬಹುದು. 100 ಬೆಲ್ಲವನ್ನು 1 ನೀರಿನಲ್ಲಿ ಬೆರೆಸ್ಕೋಬೇಕು. ಈ ಒಂದು ದ್ರಾವಣಕ್ಕೆ 2 ಮಿಲಿಲೀಟರ್ನಷ್ಟು ಡಕಾಮೆಥ್ರಿನ್ ಅಥವಾ ಮೆಲಾಥಿಯಾನನ್ನು ಪ್ರತಿ ಲೀಟರ್ ನೀರಿನ ಲೆಕ್ಕದಲ್ಲಿ ನಾವು ಬೆರೆಸ್ಕೋಬೇಕಾಗತ್ತೆ. ಈ ದ್ರಾವಣದಲ್ಲಿ ನಾವು ಪೊರಕೆಯನ್ನು ಅದ್ದಿ ಮರದ ಬುಡದಿಂದ 1-1.5 ಅಡಿ ಎತ್ತರಕ್ಕೆ 3 ಅಥವಾ 4 ಸಾರಿ ಈ ಪಟ್ಟೆ ಬರೋ ರೀತಿಯಲ್ಲಿ ನಾವು ಬಳಿಬೇಕಾಗತ್ತೆ. ವಾರಕ್ಕೊಮ್ಮೆ ನಾವು ಪ್ರತಿ ವಾರ ಮಾಡೋದರಿಂದ ಈ ನೊಣಗಳ ಹತೋಟಿ ಸಾಧ್ಯವಾಗುತ್ತೆ. ಒಂದು ವೇಳೆ ಮಳೆ ಬಂದು ಡಬ್ಬಿ ಒಳಗಡೆ ನೀರು ಶೇಖರಣೆಗೊಂಡರೆ ನೀರನ್ನು ಬಸಿಬೇಕು. ಮರದ ಬುಡಕ್ಕೆ ಬಳದಂಥ ಪಟ್ಟಿ ನೀರಿನಲ್ಲಿ ಕರಗಿದರೆ ಮತ್ತೊಮ್ಮೆ ಬಳಿಯೋದು ಅನಿವಾರ್ಯವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು. ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿ ಕೇಳಿದ್ರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಮುಂದಿನ ಕಾರ್ಯಕ್ರಮಗಳು ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. 6:30 ಡಾಕ್ಟರ್ ಎಚ್ ಎಸ್ ಸುರೇಶ್ ಅವರಿಂದ ವಿಜ್ಞಾನದ ಮುನ್ನಡೆ. 6:51 ದೇಶಭಕ್ತಿ ಗೀತೆ. 7:00 to 7:34 ಹಾಗೂ 7:45 to 8 ಪ್ರಸಾರವಾಗಲಿದೆ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ. ಇಂದಿನ ವಿಷಯ ಯೂತ್ ಪವರ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್. ಭಾಗವಹಿಸುತ್ತಾರೆ ಚಂದಾಪುರದ ಸುರಾನಾ ವಿದ್ಯಾಲಯದ ವಿದ್ಯಾರ್ಥಿಗಳು. ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 9:05 ಪಾಶ್ಚಾತ್ಯ ಸಂಗೀತ. 9:30 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ಪಂಡಿತ್ ಸಮರೇಶ್ ಚೌಧರಿ ಅವರ ಗಾಯನ, ಪಂಡಿತ್ ರವಿಕಿರಣ್ ನಾಕೂಡ್ ಅವರ ತಬ್ಲಾ ಸೋಲು ವಾದನ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. 11:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. ಇವಿಷ್ಟು ಇನ್ನು ಮುಂದೆ ಪ್ರಸಾರವಾಗಲಿದೆ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01422 8700-01425